ಇದ್ಯಾಕಮ್ಮ ತಲೆ ಮೇಲೆ ಕೈಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ದೇಶದ ಸ್ವಾತಂತ್ರ್ಯದ 75ನೇ ವರ್ಷಾಚರಣೆಯ ಈ ಸಂದರ್ಭದಲ್ಲಿ ಇಡೀ ದೇಶ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ತನ್ನ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದೆ. ಈ ಸಮಯದಲ್ಲಿ ನಾವು ಶುದ್ಧ, ಹಸಿರು ಮತ್ತು ಸುರಕ್ಷಿತ ವಿಧಾನದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಿ ದೇಶವನ್ನು ಪ್ರಗತಿಯ ಉತ್ತುಂಗಕ್ಕೇರುವಂತೆ ಮಾಡಲು ನಿರಂತರವಾಗಿ ಶ್ರಮಿಸುತ್ತಿದ್ದೇವೆ. ಸದೃಢ ಅರ್ಥವ್ಯವಸ್ಥೆಯೇ ಆಗಿರಲಿ, ವಿಜ್ಞಾನ ಸಂಶೋಧನೆಯೇ ಆಗಿರಲಿ, ಅತ್ಯಾಧುನಿಕ ಕೃಷಿ ಪದ್ಧತಿಯೇ ಇರಲಿ, ಮಂಗಳಯಾನವೇ ಆಗಿರಲಿ, ಯೋಗದಿಂದ ರೋಗದ ಮೇಲೆ ವಿಜಯ ಸಾಧಿಸುವ ವಿಷಯವೇ ಆಗಿರಲಿ, ಭಾರತದ ಪರಮಾಣು ಶಕ್ತಿ ಸಂಪನ್ನತೆಯೇ ಆಗಿರಲಿ, ದೇಶದ ಯಶಸ್ಸಿನ ಪುಟಗಳಲ್ಲಿ ನಾವು ಕೂಡ ನಮ್ಮ ಅಮೂಲ್ಯ ಕೊಡುಗೆಗಳಿಂದ ಅನೇಕ ಸುವರ್ಣ ಅಧ್ಯಾಯಗಳನ್ನು ಸೇರಿಸಿದ್ದೇವೆ. ನಾವು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ನಾವು ಪರಮಾಣು ಶಕ್ತಿಯಿಂದ ಸ್ವಚ್ಛ, ಸುರಕ್ಷಿತ ಮತ್ತು ಹಸಿರು ವಿದ್ಯುತ್ ಉತ್ಪಾದನೆ ಮಾಡುವ ಜೊತೆಗೆ ದೇಶವಾಸಿಗಳ ಉತ್ತಮ ಜೀವನ ಹಾಗೂ ದೇಶದ ಪ್ರಗತಿಯಲ್ಲಿ ನಿರಂತರವಾಗಿ ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದೇವೆ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಕೃಷಿ ಒಳಗೆ ಸಾಕಷ್ಟು ಸಮಸ್ಯೆಗಳು ಬರ್ತಾವ. ವಿಶೇಷವಾಗಿ ಸಣ್ಣ ರೈತರಿಗೆ ಬಹಳಷ್ಟು ಸಮಸ್ಯೆಗಳು ಸವಾಲಾಗಿ ಕಾಣ್ತಾವ. ದಿನನಿತ್ಯದ ಕೃಷಿ ಚಟುವಟಿಕೆಗಳಲ್ಲಿ ಅಂಥ ಒಂದು ಸಮಸ್ಯೆಗಳನ್ನು ಎದುರಿಸಿ ಕೃಷಿ ಬದುಕನ್ನು ನಡೆಸಿಕೊಂಡು ಹೋಗುವುದು, ಅಭಿವೃದ್ಧಿಯ ಕಡೆಗೆ ಹೋಗುವುದು ಕೆಲವೊಮ್ಮೆ ಕಷ್ಟಕರವಾಗಿ ಪರಿಣಮಿಸ್ತದೆ. ಇಂಥ ಒಂದು ಸಂದರ್ಭದೊಳಗೆ ನಾವು ನಮ್ಮದೇ ಆದಂತಹ ಕೆಲವು ಅನುಭವಗಳನ್ನು ನಮ್ಮ ಸಲುವಾಗಿ ನಾವು ಅನುಷ್ಠಾನ ಮಾಡಿ ಸಮಸ್ಯೆಗಳನ್ನು ಬಿಡಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಇಂಥ ಅನುಭವ ಹೊಂದಿರುವಂಥ ಸಾವಳಗಿಯ ಹಿರಿಯ ರೈತರಾಗಿರುವಂಥ ಮಹಾದೇವ್ ಖಂಡು ಚವ್ಹಾಣ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ನಾವು ಸಾವಳಗಿ ಒಳಗಿದ್ದೀವಿ, ಅವರ ಜೊತೆಗೆ ಈ ವಿಷಯದ ಕುರಿತೇ ಚರ್ಚೆ ಮಾಡ್ತಾ ಇದ್ದೀವಿ. ಅವರ ಅನುಭವಗಳನ್ನು ನಾವೀಗ ಕೇಳೋಣ. ನಮಸ್ಕಾರ ಚವ್ಹಾಣ್ ಅವರೇ. ನಮಸ್ಕಾರ ಸರ್. ಎಷ್ಟು ವರ್ಷಗಳಿಂದ ನೀವು ಒಕ್ಕಲ್ತನ ಮಾಡ್ತಾ ಇದ್ರಿ? ನಾವು ನಮ್ಮ ಬಾಬಾ ಹಿಡ್ಕೊಂಡು ನಾವು ಎಲ್ಲ ಒಕ್ಕಲ್ತನ ಮಾಡ್ಕೊತ ಬಂದಿದ್ದೀವ್ರೆ. ಈಗೇನು 2-3 ವರ್ಷ ಹತ್ತಾರೆ, ಅವ್ರವ್ರು ತಮ್ಮ ಪಾಲ್ಕು ಬಂದಂಗೆ ತಾವ್ ನಾವು ಅಂತಂಬ್ರ ಮಾಡ್ಕೊತ ಹೊಂಟಿದೀವಿ ರೀ. ಎಷ್ಟು ಜಮೀನು, ಏನೇನು ಬೆಳೆ ಬೆಳೀತಾ ಇದ್ದೀರಿ? ನಿಮ್ಮ ಪಾಲಿಗೆ ಎಷ್ಟು ಜಮೀನು ಬಂದದ ಸ್ವಲ್ಪ ಹೇಳ್ತೀರಿ? ಹಾಂ, ನಮ್ಮ ಪಾಲಿಗೆ ಬಂದಿದ್ದು 3 ಎಕರೆ ರೀ ಸರ್. ನಾವು ಈಗ ತೊಗರಿ ಮತ್ತು ಸ್ವಲ್ಪ ಗೊಂಜಾಳ ಹಾಕಿರ್ತೀವ್ರಿ. ಒಂದು ವರ್ಷ ಜೋಳ ಅಂದರೆ ವರ್ಷ ವರ್ಷ ತೊಗರಿ ಏನು ಮಾಡೋದಿಲ್ಲ ಸರ್. ಒಂದು ವರ್ಷ ತೊಗರಿ ಮಾಡ್ತೀವಿ ರೀ, ಒಂದು ವರ್ಷ ಜೋಳ ಮಾಡ್ತೀವಿ ರೀ. ಈಗ ತೊಗರಿ, ಜೋಳ, ಗೊಂಜಾಳ ಹಿಂಗೆಲ್ಲ ನೀವು ಬೆಳೀತಾ ಇದ್ದೀರಿ. ನಿಮಗೆ ನೀರಾವರಿ ವ್ಯವಸ್ಥೆ ಇಲ್ಲ, ಒಣ ಬೇಸಾಯದೊಳಗೆ ಎಲ್ಲ ನೀವು ಬೇಸಾಯ ಮಾಡಬೇಕಾಗ್ತದೆ. ಇಂಥ ಒಂದು ಸಂದರ್ಭದೊಳಗೆ 3 ಎಕರೆ ಜಮೀನು ಇಟ್ಕೊಂಡು ನೀವು ಯಾವ ರೀತಿ ನಿಮ್ಮ ಕುಟುಂಬವನ್ನು ಸಲಹೋದಕ್ಕೆ ಸಾಧ್ಯದ ಅನ್ನೋದ್ರ ಬಗ್ಗೆ ಹೇಳ್ಬೋದಾ? ಇಲ್ಲ, ಒಂದು ಸ್ವಲ್ಪ ಕುಟುಂಬ ಸಲಹಿಸ್ಬೇಕಾದ್ರೂ ಸ್ವಲ್ಪ ಅಡಚಣೆ ಬರ್ತತ್ರಿ. ನಾವೇನು ಮಾಡ್ತೀವಿ ರೀ, ಈಗ ಮಳೆ ಆಶ್ರಿತ ಮೇಲೆ ಹೆಚ್ಚು ಅವಲಂಬನೆ ಬಿಟ್ಟಿರ್ತೀವಿ ರೀ ನಾವು. ಈಗ ನಾವೇನು ಮಾಡ್ತೀವಿ ರೀ, ತಿಪ್ಪೆ ಗೊಬ್ಬರ ಹಾಕೋದಾರೆ ಕಟ್ಟಿಗೆ ನಾವು ಬಿತ್ತನೆ ಮಾಡೋಕ್ಕಿಂತ ಮೊದಲ ಒಂದು 15-20 ದಿವಸ ಮುಂಚಿತವಾಗಿ ನಾವು ಕಟ್ಟಿಗೆ ಗೊಬ್ಬರ ಆಗಲಿ ಅಥವಾ ಕಾಂಪ್ಲೆಕ್ಸ್ ಗೊಬ್ಬರ ತೊಗೊಂಡು ಹಾಕೋದಕ್ಕೆ ನಾವು ಹಾಕಿರ್ತೀವಿ ಸರ. ಅಂತ ಬಿತ್ತನೆ ಟೈಮ್ ಬಂತಂದ್ರೆ ನಾವು ಸಾಲು ಹೊಡೆದ ನಾವು ಅವು ನಾವು ತೊಗರಿ ಹಾಕೋದ್ರ ಸಹಿತವಾಗಿ ಟ್ಯಾಕ್ಟ್ರಲ್ಲಿ ನಾವು ಬಿತ್ತೇವೆ, ತೊಗರಿ ಹಾಕೋದು ಗೊಬ್ಬರ ಅದಲ್ಲ. ಪರ್ಸೆಂಟೇಜ್ ಏನು ಮಾಡ್ತೀವಿ ರೀ ನಾವು, ಆ ಹೊತ್ತಿನಾಗೂ ಗೊಬ್ಬರ ತೊಗೋತೀರಿ ಸರ. ಈ ಸಾರ್ವಜನಿಕ, ರಂಜಕ, ಪೊಟ್ಯಾಸ, ಸಾರ್ವಜನಿಕ ಸ್ವಲ್ಪ ಕಡಿಮೆ ತೊಗೋತೀವಿ ರೀ, ರಂಜಕ ಒಂದು ಸ್ವಲ್ಪ ಪೊಟ್ಯಾಸ ಒಂದು ಸ್ವಲ್ಪ ಹೆಸರು ತೊಗೋತೀವಿ ರೀ. ತೊಗೊಂಡು ಮಿಶ್ರಣ ಮಾಡಿ ನಾವು ಬಿತ್ತನೆ ಮಾಡ್ತೀವಿ ಸರ್. ಮತ್ತು ಇನ್ನೊಂದು ಏನು ಮಾಡ್ತೀವಿ ಸರ, ಬಿತ್ತನೆ ಆದಮೇಲೆ ಅದು ಮಳೆ ಆ ಥರ ಹೇಳ್ತಿರ್ತದೆ ಸರ, ಎದ್ಮೇಲೆ ನಾವೇನು ಮಾಡ್ತೀವಿ ರೀ, ದಿನ ಜಮೀನ್ದಾಗ ತಿರುಗಾಡ್ತೀವಿ, ಯಾವ ಕಸ ಎಲ್ಲಿ ಇವಿಸಿ ಬಿಡೋದಿಲ್ಲ ಸರ. ಕಸ ಬಂದು ಎಲ್ಲಿ ಇದನ್ನು ಮಾಡೋದಿಲ್ಲ, ಅಗದಿ ಸ್ವಚ್ಛತೆ ನಾವು ಇಟ್ಕೊಂಡು ಇಟ್ಟಿರ್ತೀವಿ ಮೊದಲು. ಅಂದ ಮುಂದೆ ಅದು ಇದನ್ನು ಮಾಡೋದಾಗ್ರಿ ಸರ, ಒಂದು ಸ್ವಲ್ಪ ಎತ್ತರ ಬರ್ತಿರ್ತೀವಿ, ಒಂದು 4-5 ಫುಟ್ ಬಂದ್ರೆ ಆ ಮೇಲಿನ ಒಂದು ಸ್ವಲ್ಪ ತುದಿ ಚಾಟ್ನಿ ಹೊಡ್ತಿರ್ತೀವಿ ರೀ. ಹೆಚ್ಚು ಪಡ್ಲು ಹೊಡೆಯೋದ್ರಿಂದ ನಮಗೆ ಉತ್ಪನ್ನ ಹೆಚ್ಚು ಮಾಡ್ಕೋಬೋದು, ಹೆಚ್ಚಾಗ್ಬೋದು. ಅಂತ ಅಕಸ್ಮಾತ್ ನೀರಿನ ಪ್ರಾಬ್ಲಮ್ ಬಂದ್ರೆ ಸತ್ಯವಾಗಿ ಅಂದ್ರೆ ನಾವು ಜೂನ್ ಜುಲೈದಾಗ ಮಳೆಗಾಲ ಚಾಲು ಆಗಿರ್ತೈತೆ ರೀ. ಒಂದು ಸ್ವಲ್ಪ ಕಾಯಿ ಹೂ ಕಾಯಿ ಟೈಮ್ನಾಗ ರೀ ಸರ, ಆ ಮಳೆ ಒಂದು ಸ್ವಲ್ಪ ಶಾರ್ಟೇಜ್ ಆಗ್ತದೆ, ಆ ಹೊತ್ತಿನಾಗ ಒಂದು ನಾವು ನೀರು ಕೊಟ್ಬಿಡ್ತೀವಿ ರೀ. ನೀರು ಕೊಟ್ಟ ಆಗದಿ ಫಸಲಾಸ್ ಆಗದಿ ನಮ್ಮದು ಇಳುವರಿ ಭಾಳ ಚಲೋ ಅನ್ಸುತ್ತೆ ರೀ. ಈಗ ಮತ್ತೆ ನೀರಿನ ವ್ಯವಸ್ಥೆ ಇಲ್ಲ, ಒಣ ಬೇಸಾಯ ಅದಲ್ಲ ನಿಮ್ದು ಸಾಯ್ತಂದ್ರೆ ನಾವು ಯಾರಾದ್ರೆ ಒಂದು ನಮ್ಮ ಬ್ರದರ್ ಇದ್ರಂದು ಒಂದು ನೀರು ತೊಗೋತೀವಿ ಸರ. ಲಾಸ್ಟ್ ಟೈಮ್ ಅದೊಂದು ಬರಲಿಲ್ಲ ಅಂದ್ರೆ ಇಲ್ಲ ನಾವು ಜೋಳ ಆದರೂ ಬರೀ ಮಳೆ ಮೇಲೆ ರೀ ಸರ, ಯಾಕಂದ್ರೆ ಜೋಳಕ್ಕೆ ನೀರು ಹಾಸಿಲ್ಲ ರೀ ನಾವು. ಹಸಿಲು ಅಂದ್ರೂ ಸತ್ಯವಾಗಿ ನಾವು ಈಗೇನು ನಾವು ಕಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಮತ್ತು ಇವು ಸಾರಜನಕ ಪೊಟ್ಯಾಸಿಯ ರಂಜಕ ಹಾಕೋದ್ರಿಂದ ಅದು ಸಾರಜನಕ ಕಡಿಮೆ ಮಾಡ್ತೀವಿ ರೀ. ಪೊಟ್ಯಾಸಿಯ ಮತ್ತು ರಂಜಕ ಒಂದು ಸ್ವಲ್ಪ ಹೆಚ್ಚು ಹಾಕೊಂಡು ನಾವು ಅನುಕೂಲ ಆಗ್ತದೆ ಸರ್, ಬೆಳೆ ಚಲೋ ಬರ್ತದೆ ಸರ್, ಅದೇ ರೆಡಿ ಇಲ್ಲ. ಈಗ ಒಣ ಬೇಸಾಯದೊಳಗೆ ನೀವು ಕೃಷಿ ಮಾಡ್ತಾ ಇರುವಂಥ ಸಂದರ್ಭದೊಳಗೆ ಭಾಳ ಕಷ್ಟ ಆಗ್ತದೆ, ತೇವಾಂಶ ಇಲ್ಲ ಅಂತಂದ್ರೆ ಭಾಳ ಸಮಸ್ಯೆ. ಅದಕ್ಕೆ ತಿಪ್ಪೆ ಗೊಬ್ಬರ ಅಂಥದ್ದಿಂಥದ್ದು ಹೆಸರಲ್ಲಿ ಗೊಬ್ಬರ ಉಪಯೋಗ ಮಾಡಿದ್ರೆ ನಿಮಗೆ ಭಾಳ ಅನುಕೂಲ ಆಗ್ತದೆ. ನೀವು ಏನಾದರೂ ತಿಪ್ಪೆ ಗೊಬ್ಬರ ಹೆಚ್ಚಿನ ಪ್ರಮಾಣದೊಳಗೆ ಉಪಯೋಗ ಮಾಡ್ತಾ ಇದ್ರಿ? ತಿಪ್ಪೆ ಗೊಬ್ಬರ ಸರ ಏನಾಯ್ತು ರೀ, ಮೊದಲು ನಾವು ಹೆಚ್ಚಿಗೆ ಮಾಡ್ತಿದ್ದೀವಿ ರೀ, ಊರಾಂದಾಗ ಗೊಬ್ಬರ ತುಂಬ್ತಿದ್ದೀವಿ ರೀ, ಅದೇನು ಸರಿ ಬರುವಲ್ದಿ ರೀ. ಯಾಕೆ ಆ ತಿಪ್ಪೆ ಗೊಬ್ಬರ ಹಾಕೋದ್ರಿಂದ ಏನಾಗತ್ತೆ ರೀ, ಅವ್ರು ಬರೀ ಅಲ್ಲಿ ಕಸ ಇಲ್ಲಿ ಕಸ ತೆಗೆದು ತಿಪ್ಪೆ ಹೋಗಿರ್ತಾರೆ, ಅದನ್ನು ಓದು ಹೊಲದಾಗೆಲ್ಲ ಕಸನ ಮಾಡ್ಕೊಂಡು ಹತ್ತಿರಿ ಕಸ ತೆಗಿಲಾಕ. ಈಗ ಹೆಣ್ಮಕ್ಳು ಪಗಾರ ಆಗಲಿ ಇದನ್ನಾಗಲಿ ಅವ್ರಿಗೆ 4-5 ರೂಪಾಯಿ ಪಗಾರ ಇದ್ದೀನ, ಮತ್ತು ಅದೇನು ಮಾಡೋದಂತ ನಾವು ಸ್ವಂತ ನಾವು ಏನು ಮಾಡ್ತೀವಿ ರೀ, ಗೊಂಜಾಳದ ಕಳೆದು ಅಲ್ಲಿ ಹೋಗೋದು ಒಂದು 2 ಗಾಡಿ ಹಾಳು ಮಣ್ಣು ಹೋಗೋದು ಒಂದು ಸ್ವಲ್ಪ ನೀರು ಬಿಟ್ಟು ಅಂದ್ರೆ ನಮ್ಮದು ಕಂಪಸ್ ಗೊಬ್ಬರ ತಯಾರಾಗಿರ್ತಾರೆ ರೀ, ಅದನ್ನು ನಾವು ಅದ್ರಾಗ ಒಂದು ಸ್ವಲ್ಪ ಶುಭ್ರಪಡಿಸ್ಬಿಟ್ಟು ಹೋಗ್ತೀವಿ ರೀ, ಹೋಗದ ಹಾಳು ಮಣ್ಣ ಶುಭ್ರಪಡಿಸ್ಬಿಟ್ಟು ಹೋಗಿದೀವಿ ಅಂದ್ರೆ ರೀ ನಮ್ಮ ಬೆಳೆ ಅನ್ನೋದ್ರಾಗ ಗೊಬ್ಬರ ಆಗಿರ್ತದೆ ಸರ. ಅದನ್ನು ನಾವು ಏನು ಮಾಡ್ತೀವಿ ರೀ, ಈ ಬಿತ್ತನೆ ಮೊದಲು 15-20 ದಿವಸ ಮೊದಲು ನಾವು ಅದನ್ನು ಏನು ಮಾಡ್ತೀವಿ ಸಿಂಪರ್ಟ್ ಮಾಡಿಬಿಡ್ತೀವಿ ರೀ. ಹೋಗದ ಮೇಲೆ ಅಂತ ಬೀಜದ ಕೂಡ ಏನಿದ್ಲೆ ನಾವು ಹೇಳಿದ್ರಲ್ಲ, ಬೀಜದ ಕೂಡ ಒಂದು ಸ್ವಲ್ಪ ಸಾರಜನಕ ಕಡಿಮೆ ಮಾಡ್ಕೊಂಡು ರಂಜಕ ಪೊಟ್ಯಾಸಿಯಂ ಸ್ವಲ್ಪ ಹೆಚ್ಚು ಮಾಡ್ಕೊಂಡು ನಾವು ಈಗೇನು ಟ್ಯಾಕ್ಟ್ರಿ ಇದ್ರೊಳಗೆ ಬಂದಿರ್ತೈತಿ ರೀ ಗೊಬ್ಬರದ ಮಿಕ್ಸ್ ಹಾಕಿ ಮಾಡೋದು, ಅದ್ರ ಕೂಡ ಇದು ಮಾಡಿ ಬಿತ್ತನೆ ಮಾಡ್ತೀವಿ ಸರ್. ಅದು ಅಗದಿ ಇಳುವರಿ ಚಲೋ ಬರ್ತೈತಾರೆ. ಅದೇನು ನಮ್ಮ ತೊಗರಿ ನೋಡ್ರಿ, ಎಕರೆಕ್ಕೆ ಒಂದು 3.5 ಕ್ವಿಂಟಲ್ ಸಹಜ ಅಗದಿ ಮಳೆ ಆಸರಿತ ಮೇಲೆ 3.5 ಕ್ವಿಂಟಲ್ ಬಂದದ್ರಿ. ಯಾವ ತಳಿ ಬೆಳೀತಾ ಇದ್ರಿ? ನಾವು ಇಲ್ಲಿ ಕೃಷಿ ಇಲಾಖೆದಿಂದ ತೊಗೊಂಡಿದ್ರಿ, ಅವು ನಾವೇನಾದ ಇದನ್ನು ಮಾಡೋದಿಲ್ಲ, ಅವ್ರ ಮೇಲೆ ನಂಬಿಕೆ ರೀ, ಕೃಷಿ ಇಲಾಖೆ ಅವ್ರ ಮೇಲೆ ಬೀಜ ಇಲ್ಲಿದ್ದ ತೊಗೊಂಡೋಗ್ತೀವಿ. ಹೊರಗೆ ಇಲ್ಲಿ ಹತ್ತಿನಾಗಲಿ ಯಾವ ಹೊರಗಿನ ಅಂಗಡಿ ಅಂದ ಹೊಡೆಯಲ್ರಿ ನಾವು, ಆದರೂ ಚೊಲ್ಕ ಬಂದವ್ರು ಬೀಜ. ಒಬ್ಬರು ಏನು ಮಾಡ್ತಾರೆ, ಮಹಾರಾಷ್ಟ್ರ ತೇಳೆ ಜತ್ಕೋಗೋದು ಅದು ಮಾಡ್ತಾರೆ ತಂದಿರ್ತಾರೆ ಕರೆ, ಅವರು ನಮ್ಮೂರು ರಾಶಿ ಮಾಡೋಲ್ಲ ಸೇಮ್ ಆಗಿರ್ತಾವ್ರಿ. ಒಬ್ಬರು ಹೇಳ್ತಾರೆ ಮಹಾರಾಷ್ಟ್ರದಿಂದ ಒಂದು ಸ್ವಲ್ಪ ಗೋಧಿ ಪಿದೆ ಒಂದು ಸ್ವಲ್ಪ ಹೆಸರು ಬರ್ಬೋದ್ರೆ, ಇದೊಂದು ಸ್ವಲ್ಪ ಬದುಕು ಹೆಸರು ಮಾಡ್ತಾರೆ ಅಂದ್ಬಿಟ್ಟು. ನಮ್ಮೂರು ನಾವು ಅವ್ರಿಗೆ ನಾವು ಮಹಾರಾಷ್ಟ್ರದಿಂದ ಅವ್ರೇನು ಮಾಡ್ತಾರೆ ಸರ, ನಾವು ಲೋಕಲ್ ತೊಗೊಳೋಣ ನಾವು ಕಾಳಜಿ ಮಾಡೋದಿಲ್ಲ, ನಾವು ಬೇರೆ ಮಹಾರಾಷ್ಟ್ರದಿಂದ ಅದು ತಂದೀವಿ ಅಂದ್ರೆ ನಾವು ಸ್ವಲ್ಪ ಹೆಚ್ಚು ಗೊಬ್ಬರವಿಗೆ ಅದನ್ನು ಮಾಡೋ ಕಾಳಜಿ ಮಾಡ್ತೀವಿ ನಾವು, ಅದರಷ್ಟು ಕಾಳಜಿ ಇದಕ್ಕೂ ಮಾಡ್ರು ಅದರಷ್ಟೇ ಬರತ್ತೆ ರೀ. ಮಾದೇವರ, ಈಗ ನೋಡಿರಿ ನೀವು ಪಾಲಾಗಿನಿ ಅಂತೇಳಿ ಹೇಳಿದ್ರಿ, ಪಾಲಾಗಿರ್ಬೋದು, ಆದ್ರೆ ನೀವು ಒಕ್ಕಲುತನವನ್ನು ನಿಮ್ಮ ಅಣ್ಣ ತಮ್ಮಂದ್ರೆ ಎಲ್ಲರೂ ಕೂಡ್ಕೊಂಡು ಮಾಡ್ಕೊಂಡು ಹೋದ್ರೆ ನಿಮಗೆ ಸರಳ ಆಗ್ತೈತಿ, ಶ್ರಮ ಕಡಿಮೆ ಆಗ್ತದೆ, ಮತ್ತು ನಿಮ್ಮ ಖರ್ಚು ಕಡಿಮೆ ಆಗ್ತದೆ. ಇದನ್ನು ಏನಾರು ನೀವು ಮಾಡ್ತಾ ಇದ್ದೀರಿ? ಈಗ ಮೊದಲು ಮಾಡ್ತಿದ್ದೀರಿ ಸರ್, ಈಗ ಏನಾಗ್ಯಾವ್ರಿ ಅವರೂ ಎಲ್ಲ ಏನು ಮಾಡ್ಯಾರ್ರಿ, 1 ಎಕರೆ ನಂಬರ್ದಾರ ಇದನ್ನ ಹೆಚ್ಚಾನ ಪೇರು ಹೋಗಿಗಳ, ಅವರು ಔಷಧ ಇದನ್ನು ಚಟ್ನಿ ಮಾಡೋದು ಅವ್ರು ಚಾಲು ಮಾಡ್ಯಾರ. ಒಬ್ಬ ದ್ರಾಕ್ಷಿ ಹೆಚ್ಚಾನ್ರಿ 2 ಎಕರೆ, ಅವ್ರಿಗೂ ಅವ್ರಿಗೆ ಹೆಚ್ಚಾಗಿರ್ತಾವ, ನಾವು ಮಾಡ್ಕೋತೇ ಇದ್ದಿದ್ರು ಇಷ್ಟ ನಮ್ಮ ನಾವು ಮಾಡ್ತೀವ್ರಿ, ಈಗ ಅವ್ರು ಮಾಡ್ತಾರೆ. ಆದರೆ ರಾಶಿ ಮಾಡೋ ಟೈಮ್ಗೆ ಎಲ್ಲರೂ ಕೂಡ ಮಾಡ್ತೀವಿ ರೀ, ಎಲ್ಲರೂ ಕೂಡ ಬರ್ತಾರೆ, ಮತ್ತು ಕೆಲಸ ಹೋಗಿರೋ ಒಂದು ಸ್ವಲ್ಪ ಹೆಚ್ಕೊಂಬತ್ತಂದ್ರೆ ಓಡಿ ಬರ್ತಾರೆ ಮಾಡ್ತಾರೆ, ಅದೇನಿಲ್ಲ ಎಲ್ಲ ಅಂತಂದ್ರೆ ನಾವೆಲ್ಲ ಕಿಟ್ಟದಿಂದ ಎಲ್ಲರೂ ಕೆಲಸ ಮಾಡ್ತೀವಿ. ನಾವು ಅವರಲ್ಲಿ ಪೇರು ಇದು ಮಾಡೋದು ಒಂದು ಸ್ವಲ್ಪ ರೋಗ ಅಪ್ಪಿಗೆ ಬಂದ್ರೆ ಔಷಧ ಹೊಡ್ಲಾಕು ನಾವು ಇರ್ತೀವಿ ರೀ, ಔಷಧ ನಾವು ಹಿಡಿತೀವಿ ರೀ, ಮತ್ತು ಅಕಸ್ಮಾತಾಗಿ ಹೆಚ್ಕೊಂಬಾದ್ರೂ ಸ್ವಲ್ಪ ಹಾಳು ಹೇಳಿರ್ತೀವಿ ರೀ, ಎಲ್ಲ ಹೊಂದಾಣಿಕೆ ಮಾಡಿ ಮಾಡ್ಕೋತ ಹೊಂಟಿದ್ದೀವಿ ರೀ. ಏನು ಸಮಸ್ಯೆ ಆಗ್ತದೆ ನಿಮಗೆ ದಿನನಿತ್ಯ ಒಕ್ಕಲ್ತನ ಮಾಡಬೇಕು ಅನ್ನುವಂಥ ಒಂದು ಸಂದರ್ಭದೊಳಗೆ ನಿಮಗೆ ಖರೆ ಇದು ಕಷ್ಟದಪ್ಪ, ಇದನ್ನು ಮಾಡಬಾರ್ದು, ಇದನ್ನು ಮಾಡಬೇಕು ಅಂತ ಯಾವ್ದು ಅನಿಸ್ತದೆ ನಿಮಗೆ? ಇಲ್ಲ ಕಷ್ಟ ಕಷ್ಟ ಅದ್ರಿ ಸರ್, ನಮಗೆ ಮಳೆ ಹಸಿರತ್ ಮೇಲೆ ಹೆಚ್ಚಿನ ಹೆಚ್ಚು ಅದಾವ್ರಿ, ಮಳೆ ಆದರೆ ನಾವೆಲ್ಲ ಚೆನ್ನಾಗಿರ್ತೀವಿ ರೀ, ಮಳೆ ಆಗಲಿಲ್ಲ ಅಂದ್ರೆ ಸ್ವಲ್ಪ ನಮ್ಮ ಪ್ರಾಬ್ಲಮ್ ಆಗೋದು ರೀ ಹೆಚ್ಚು, ಯಾಕೆ ಮಳೆ ಇದ್ರ ಮೇಲೆ ಇರ್ತೀವಿ ರೀ ನಾವು. ಈ ನೀರಾವರಿ ಏನಾಗ್ತದೆ ಸರ, ಈ ಕಿನಾಲ್ ನೀರು ಬಂದವ್ರಿ, ಕೆಲವೊಂದು 1 ದಿವಸ 2 ದಿವಸ ಹಾಳು ಹರಿತೈತೆ ರೀ, ಆ ಹಳದ ನೀರು ನಾವು ಜಗಿಸ್ತೀವಿ ರೀ, ಅವು ಹಾಳೆ ಆಗದ ಒಂದು 3 ದಿವಸ ಬಂದಾಗ್ತತ್ತ ರೀ, ಅವು ಬಂದಾಗ ನಮಗೆ ಒಂದು ಸ್ವಲ್ಪ ನೀರಿನ ತೊಂದರೆ ಆಗ್ತತ್ತ ರೀ. ತಮ್ಮ ಎಜುಕೇಷನ್ ಎಲ್ಲಿ ತನಕ ಆಗಿದೆ? ನಂದು BA 2 ಆಗೈತೆ ರೀ. ಅರ್ಧಕ್ಕೆ ನಿಂದ್ರಿ? BA 2 ಹೋಗಿನ್ರಿ, ಹೋಗಿ BA 2 ಮುಗಿತ್ರಿ, ಫೈನಲ್ಗೆ ಹೋಗ್ಬೇಕು ಅಂದ್ರೆ ನಾನು ಹೋಗೋದಾಗಲಿಲ್ಲ, ಅಡಚಣೆ ಇದರದಿಂದ ನಾವು ಬಿಟ್ಬಿಟ್ಟಿವಿ ಸರ್. ಆದರೂ ಕೂಡ ನೀವು ಒಂದು ಸ್ವಲ್ಪ ಶಿಕ್ಷಣ ಅದ ನಿಮ್ಮ ಜೊತೆಗೆ ಐತ್ರಿ ಅಲ್ಲ. ಈಗ ತಾವು ಹೇಳಿದ್ರಿ ಮಳೆ ನಮಗೆ ಯಾವಾಗ ಬರ್ತದೋ ಗೊತ್ತಾಗಂಗಿಲ್ಲ, ಸಮಸ್ಯೆ ಆಗ್ತದೆ, ಮಳೆ ಬಂದ್ರೆ ಬೆಳೆ ಇಲ್ಲ ಅಂತಂದ್ರೆ ಆಗಂಗಿಲ್ಲ ಅಂತೇಳಿ. ಲಾಸ್ಟ್ ಟೈಮ್ ತೊಗರಿ ನಾವು ಬಿತ್ತಿದ್ದೀವಿ ರೀ, ಮಳೆ ಆಗಿತ್ತು ಸ್ವಲ್ಪ ಬಿತ್ತನೆ ಮಾಡಿದೀವಿ ರೀ, ಮಳೆನ ದಂಡಿತಾಗ ಬರಲಿಲ್ಲ ರೀ, ಮಳೆನ ಕಡಿಕ್ ಲಾಸ್ಟ್ಗೆ ಒಂದು ನಾವು ಬಾಯಿ ನೀರು ತೊಗೊಂಡು ಹೊಡೆದೀವಿ ರೀ, ಅದು ಹೆಂಗೆ ರೀ ಕೃಷಿ ಹೊಂಡ ತುಂಬಿರ್ತೀವಿ ರೀ, ಅದರಿಂದ ನಾವು ಪೈಪ್ ಅದಾವ್ರಲ್ಲ ಸ್ಪ್ರಿಂಕ್ಲರ್ದು ಪೈಪ್ಗಳು ರೀ, ಆ ಪೈಪನ್ನು ತೊಗೊಂಡು ಬಂದು ನಾವು ಒಂದು ನೀರು ಪೂರ ಹಾಸಿದೀವಿ ರೀ, ಹಂಗೆ ಪ್ರಾಬ್ಲಮ್ ಬಂದ್ಬಿಡ್ತದೆ ಸರ್, ಮಳೆ ಆಗಲಿಲ್ಲ ಅಂದ್ರೆ ಸ್ವಲ್ಪ ನಮಗೆ ಕಷ್ಟ ಇದೆ ರೀ. ಮತ್ತು ನಾವು ಏನಾಗ್ತೀವಿ ಸರ, ನಾವು ಏನೇ ಮಾಡಿದ್ರು ಸತ್ವಾಗಿ ಆಳುಗಳು ಕಡಿಮೆ ಹೆಚ್ಚಿನ ಅವ ಒಂದಿಟ್ಟು ಹೆಸರದಾಗ ಮಾಡ್ತೀವಿ ರೀ ಹೊಲದಾಗ. ಈಗ ಏನು ಮಳೆ ಯಾವಾಗ ಬರ್ತದೆ, ಮಳೆ ಬರ್ತದೋ ಇಲ್ಲೋ, ಈ ಎಲ್ಲ ವಿಚಾರಗಳು ಈಗ ನಮಗೆ ಭಾಳ ಸರಳವಾಗಿ ಸಿಗ್ತಾವೆ. ಅದರ ಬಗ್ಗೆ ನೀವು ಎಂದೂ ವಿಚಾರ ಮಾಡಿಲ್ಲ, ಎಲ್ಲಿ ನಾವು ಈಗ ಹವಾಮಾನ ಮುನ್ಸೂಚನೆ ತಗೊಂಡು ನಾವು ನಮ್ಮ ಕೃಷಿ ಒಳಗೆ ಅದನ್ನು ಬಳಸಬಹುದಲ್ಲಪ್ಪ ಅನ್ನುವಂತಹ ಒಂದು ವಿಚಾರ ಇಟ್ಕೊಂಡು ಇದ್ರ ಬಗ್ಗೆ ಮಾಹಿತಿ ನೀವು ಎಲ್ಲಾದರೂ ತಗೊಳ್ತಾ ಇದ್ದೀರಿ? ತಗೋತೀವ್ರಿ. ಈಗೇನ ನಮ್ಮ ಅಧ್ಯಕ್ಷರು ಇದ್ರಲ್ಲ, ಅವರು ನಮಗೆ ಅಂದ್ರಕರ್ ಅವ್ರ ಅದಾರೆ, ದ್ರಾಕ್ಷಿ ಬೆಳೆಗಾರ ಅಧ್ಯಕ್ಷರು ಅವ್ರ, ನಮಗೆ ಮಳೆ ಬಗ್ಗೆ ಆಗಲಿ ಸತತವಾಗಿ ಯಾವಾಗಲೂ ನಮಗೆ ಹೇಳ್ತಿರ್ತಾರ ಅಂತ. ಹೆಂಗ್ರಿ ಮತ್ತೆ ಏನು ಮಳೆ ಬರಲಿಲ್ಲರಿ ಹೆಂಗ್ರಿ ಅಧ್ಯಕ್ಷರ? ನನ್ನ ಏನಿಲ್ಲ, ನಾಲ್ಕು ದಿನದಾಗ ಮಳೆ ಬರ್ತದ, ಏನು ನೀರಿನ ವ್ಯವಸ್ಥೆ ಏನು ಮಾಡಕ್ಕೆ ಹೋಗ್ಬೇಡ, ಮಳೆ ಬರ್ತದೆ ಅಂತ ಹೇಳಿಬಿಡ್ತಾರ್ರಿ ಅವರು. ಅವರು ಪುನಾದ ದ್ರಾಕ್ಷಿ ಇದನ್ನ ಐತಿರಲ್ಲ ಸರ, ಅವ್ರಿಗೆ ಕರೆಕ್ಟ್ ಮಾಹಿತಿ ಪುನಾದಿಂದ ಹೆಚ್ಚಾಗ್ತದೆ, ಅದರಿಂದ ನಮಗೆ ಹೇಳ್ತಾರೆ ಸರ್, ಮಳೆಗಾಲದ ಹೇಳ್ತಾರೆ. ಮತ್ತು ಯಾಕಂದರೆ ಜೂನ್ 7 ಅನ್ನೋದ್ರಾಗ ಮಳೆ ಸಣ್ಣಾಗಿ ಶುರುವಾಗಿರ್ತತ್ರೆ. ಇವು ಈಗ ನೋಡ್ರಿ, ಇನ್ನ ಇನ್ಮೇಲೆ ಮಳೆಗಾಲ ಚಾಲು ಹೋಗ್ತಾರೆ, ದೊಡ್ಡ ಮಳೆಗಳು ಬಿದ್ದು ಅಂತೇಳ್ರಿ, ನಮ್ಮ ಒಡ್ಡ ವಾರೆ ಎಲ್ಲ ತುಂಬ್ತಾರೆ, ನಮ್ಮದು ಹಳ ದಂಡೆಗೆ ಐತ್ರಿ, ನೀರು ಹರಿತತ್ರಿ, ನೀರು ನಿಂದಿರ್ತಾವ. ಮತ್ತು ನಮ್ಮ ಏನು ಮಾಡ್ತೀವ್ರಿ, ಈ ಒಡ್ಗಳ ನಿರ್ಮಾಣ ಮಾಡಿದ್ರಲ್ಲ, ಅಟಾಟ ನಾವು ಮಾಡಿದ್ದೀವ್ರಿ, ಅವು ಹಳ್ಳದಂಡೆ ಒಂದು ನಡು ಒಂದು ಇದ್ರದ್ದೊಂದು ಮಾಡೋದ್ರಿಂದ ನಾವು ನೀರು ನಿತ್ತ ಒಂದು ಸ್ವಲ್ಪ ಹೆಚ್ಚಿಗೆ ಒಂದು ಸ್ವಲ್ಪ ಆಗಿರ್ತೈತ್ರಿ ಸರ್. ಹಂಗೆಲ್ಲ ಮಾಡಿ ಸ್ವಲ್ಪ ವಿವರವಾಗಿ ಹೇಳ್ತೀರಿ, ಎಷ್ಟು ಒಡ್ಗಳನ್ನು ಮಾಡಿರಿ, ಹೆಂಗೆ ಮಾಡಿರಿ, ಯಾರು ನಿಮಗೆ ಮಾರ್ಗದರ್ಶನ ಮಾಡಿದ್ರು ಅಂಥೇಳಿ? ಅವು ಏನಿಲ್ಲ, ನಮ್ಮ ಕೃಷಿ ಇಲಾಖೆಯವರು ಅವ್ರೇನು ಬಂದಿದ್ರಲ್ಲ ಸರ, ಅವ್ರು ಒಡ್ ನಿರ್ಮಾಣ ಅವರೇ ಮಾಡಿದ್ರು ಸರ್, ನಾವೇನು ಮಾಡಿಲ್ಲ, ಅವ್ರು ಮಾಡಿದ್ದವ್ರೆ ಅವೆಲ್ಲ. ಎಷ್ಟು ಅವು? 5 ಸರ್. 5. ಅದೇನು ಮಾಡ್ತೀವಿ, ಹರಿ ಹೋಗಲ್ಲೇ ಸಾಣ್ ಕಟ್ಟಿದ್ವಿ, ನಾವೇ ಎತ್ತರ ಮಾಡಿದ್ದೀವಿ ರೀ, ನೀರು ನಿಂದಿರುವಂಥ ಕೆಪಾಸಿಟಿ ನಾವು ಮಾಡಿದ್ದೀವಿ ರೀ. ಅದನ್ನು ಆ ನೀರು ಹೊರಗೆ ಸಸ ಬಿಡೋದಿಲ್ಲ ರೀ, ಭಾಳ ಮಳೆ ಇದನ್ನ ಆತಂದ್ರೆ ಸಾಣ್ಲೆ ಹರಿದು ಹೋಗುವಂಥ ಒಂದು ವ್ಯವಸ್ಥೆನೂ ಇಟ್ಟಿದ್ದೀವಿ ರೀ ಅದನ್ನು. ಅಂದ್ರೆ ಈ ಒಡ್ಡುಗಳಿಂದ ನೀರು ನಿಲ್ಲುವಂಥದ್ದು, ಹೆಚ್ಚಿನ ನೀರು ನಿಮ್ಮಲ್ಲಿ ಬಂದು ನಿಂದಿರ್ತದ, ಸಂಗ್ರಹನೂ ಆಗ್ತದ, ಭಾಳಷ್ಟು ಅನುಕೂಲನೂ ಆಗ್ತದೆ ನಿಮಗೆ? ಇಲ್ಲ, ಅನುಕೂಲ ಆಗ್ತದೆ ಸರ್. ಮಳೆ ಇದನ್ನ ಮಾಡ ನಾವೇನು ಮಾಡ್ತೀವಿ, ಹೆಚ್ಚುವರಿ ನೀರು ನಾವು ಭಾಳ ಬಿಡುವುದಿಲ್ಲ ರೀ, ಎಲ್ಲ ಹಿಂಗೂ ಕಾರ್ಯಕ್ರಮ ಹಿಂಗೂ ಒಂದು ಸ್ವಲ್ಪ ಹೆಚ್ಚ ಇಟ್ಟಿರ್ತೀವಿ ರೀ. ಹೆಚ್ಚಿನ ಮಳೆ ಆತಂದ್ರೆ ತಾನು ಆಟೋಮೆಟಿಕ್ ಅದು ಹಾರೆ ನೀರು ಹೋಗ್ತಾವ್ರಿ, ಅದೇನಿರಲಿಲ್ಲ. ಒಡವಾರಿ ಹರಿಯುವಂಗೆ ಏನು ಮಾಡಿಲ್ಲ, ಸಾಣ್ ಬಿಟ್ಟಿದ್ದೀವಿ ರೀ, ಸಾಣ್ಲೆ ನೀರು ಹರಿದು ಹಳಕ್ಕೆ ಕೂಡ್ತತ್ರಿ, ನಾವು ಹಳದಂಡೆಗೆ ತೋಟದ್ರೆ ಹಳದಾಗ ಸೇರಿಬಿಡ್ತೈತೆ ನೀರು. ಮತ್ತು ನಮ್ಮ ಜಮೀನೆಲ್ಲ ಹಿಂಗೂ ಅಂತವೂ ಅದಾವ ರೀ, ಯಾಕಂದ್ರೆ ಹಳ್ಳ ಇರೋದ್ರಿಂದ ಏನಾದ್ರು ಸರ, ನೀರು ಏನು ಬೇಕಾದಾದರೂ ಜೋಳ ಆಗೋದಿಲ್ಲ. ಯಾಕೆ ಜೋಳ ಆಗೋದಿಲ್ಲ ಅಂದರೆ ಬಾಜುಕ್ಕೆ ಹಳ್ಳ ಐತ್ರಿ ಸರ್, ಆ ಜೋಳ ನೀರೆಲ್ಲ ಹಳದಾಗ ಪಾಸ್ ಆಗಿ ಹೋಗಿಬಿಡ್ತದೆ. ಅಂದ್ರೆ ಈಗ ಮತ್ತೆ ನೀವು ನೀರಾವರಿ ವ್ಯವಸ್ಥೆ ಯಾಕೆ ಮಾಡ್ಕೊಂಡಿಲ್ಲ, ನಿಮ್ಮ ಹಳ್ಳದಿಂದ ನೀರು ತಗೋಬೋದಲ್ಲ ನೀವು? ಅದು ಹಳ್ಳದಿಂದ ನೀರು ಸರ ಹರಿದಿಲ್ಲ ಭಾಳ, ಈಗ ಏನು ಕಿನಾಲ್ ಏನು ಬಂದದ್ರಿ ಸರ, ಈಗ ತೊಂದರೆ ಆಗ್ತದ್ರಿ, ತುಂಗಳಕ್ಕೆ ನೀರು ಈಗ ಇದ್ರೂ ಸತ್ಯ ಸಾವಳಿಗೆ ಅವ್ರು ಬಿಡುವುದಿಲ್ಲರಿ ಈಗ. ನಮಗೆ ಅವ್ರಿಗೆ ಒಂದು 15 ನಮಗೆ ಒಂದು 15 ಕನ್ನಡಿಗೆ ಒಂದು 15 ಗದ್ದಾಳಕ್ಕೆ ಒಂದು 15 ಎಲ್ಲ ಹೆಸರಿಗೆ ಮಾತ್ರ ಇದನ್ನ ಅದಾವ್ರಿ, ಸರಿಯಾಗಿ ಬರುವುದಿಲ್ಲರಿ. ಯಾಕೆ ಸರಿಯಾಗಿ ಬರುವುದಿಲ್ಲ ಅಂದ್ರೆ ಮತ್ತೆ ಸರಿಯಾಗಿ ಬಗಲುಗಳು ಯಾವೂ ಆಗಿಲ್ಲ, ಹಳದ ನೀರು ಬಂದರೂ ಸತ್ಯ. ನಾವು ಈಗ ನಮ್ಮ ಹಳಕ್ಕೆ ಕರೆಂಟದ್ದು ಒಂದು ಇದನ್ನು ಇರೋದಿಲ್ಲ ಇಲ್ಲರಿ, ಸ್ಯಾಂಕ್ಷನ್ ತೊಗೋಬೇಕಾದ್ರೆ ಪ್ರಾಬ್ಲಮ್ ರೀ. ಮತ್ತು ನಾವು ಅಲ್ಲೇ ಕೃಷಿ ಹೊಂಡ ಮಾಡಿದ್ವಿ, ನೀರು ಆಟ ತುಂಬ್ಕೋತೀವ್ರಿ, ಹಳದ ನೀರು ಹಾಳು ಹರಿದ್ರೆ ನಮ್ಮ ಬಾಯಿಗೆ ಆಟ ನೀರು ಹೆಚ್ಚಾಗ್ತಾವ್ರಿ, ನೀರು ಹೆಚ್ಚಾಗೋದ್ರಿಂದ ನಾವು ಅಲ್ಲೇ ಬಾಯಿ ನೀರು ಸ್ವಲ್ಪ ಹಳದ ನೀರು ತೊಗೊಳ್ಳೋವಂಥ ಅವಶ್ಯಕತೆ ಬಿದ್ದಿಲ್ಲರಿ, ಯಾವಾಗಲೂ ಒಮ್ಮೆ ಕೊಳೆ ಮಾತ್ರ ತೊಗೊಂಡಿರ್ತೀವಿ ರೀ. ಅಂದ್ರೆ ನೀರು ನಿಮಗೆ ಬೇಕಾಯ್ತು ಅಂತಂದ್ರೆ ಯಾವಾಗ ನಿಮಗೆ ಕೊಳ ಆಗ್ತಾವೆ ಅವಾಗ ತಗೋತೀರಿ, ಆಮೇಲೆ ನಿಮ್ಮ ಅಣ್ಣ ತಮ್ಮಂದ್ರಿಂದ ನೀವು ನೀರು ತಗೋಬೇಕು. ನಾವು ಯಾವಾಗ್ರೆ ಕೊಳೆ ಬಿದ್ದಾಗ ಅಷ್ಟೇ ಮಾತ್ರ ನಾವು ಹಳದಿಂದ ತಗೋತೀವಿ ರೀ. ಮತ್ತು ಒಂದನ್ನ ಎರಡನ್ನ ನೀರು ಬೇಕಾಗಿತ್ತು ಅಂದ್ರೆ ನಮ್ಮ ಅಂತಮ್ರೊಳಗೆ ಏನು ಸಾಮೂಹಿಕವನ್ನು ಬಾಯಿಗಳದಾವಲ್ಲ, ಬಾಯಿನಿಂದ ತಗೋತೀವಿ ರೀ. ನಿಮ್ಮದೇ ಆದಂಥ ವ್ಯವಸ್ಥೆ ನೀವು ಇನ್ನೂ ಮಾಡ್ಕೊಂಡಿಲ್ಲ? ಮಾಡ್ಕೊಂಡಿಲ್ಲ ಸರ್. ನಾವು ಈಗ ಏನಾಯ್ತಲ್ಲ, ಬೇರೆ ಆದೊಂದು 3-4 ವರ್ಷ ಆತ್ರಿ ನಾವು ಹಂಗೆ, ನಾ ಈಗೇನು ಚಾಲು ಆಗೈತ್ರಿ, ಈಗ ಮಾಡ್ಕೊಳ್ಳೋದು ಹೊಂಟಿದ್ದೀವಿ ರೀ. ಈಗ ಕೃಷಿ ಹೊಂಡ ಕೊಡ್ತಾರ ಕೃಷಿ ಇಲಾಖೆಯವರು, ಅದನ್ನ ನೀವು ಅರ್ಜಿ ಹಾಕಿಲ್ಲ ನೀವು ಅದಕ್ಕೆ? ಇನ್ನ ಇಲ್ರಿ ಸರ್, ಮಾಡ್ತೀವ್ರಿ. ನಮ್ದು ಏನಾಗಿ ಸರ, ಇನ್ನೊಂದು ಸ್ವಲ್ಪ ಹಳದ ಕಡೆ ಒಂದು ಸ್ವಲ್ಪ ಗಿಡಗಳು ಅದಾವೆಲ್ಲ ಕೆತ್ತು ಹೋಗೋದು, ಅದನ್ನೊಂದು ಸ್ವಲ್ಪ ಒಡ್ಡ ಒತ್ತಿಸಿ ಆಗ ಒಂದು ಕೃಷಿ ಹೊಂಡ ಮಾಡ್ಬೇಕಂತ ಮಾಡಿದ್ವಿ ರೀ. ನಾ ಮುಂದಿನ ಸಲ ನಾವು ದ್ರಾಕ್ಷಿ ಹೆಚ್ಚಿ ಒಂದು ಕೃಷಿ ಹೊಂಡ ಮಾಡಬೇಕು. ಈಗ ಸುಮ್ಮನೆ ವೇಸ್ಟ್ ಮಾಡಿ ಏನು ಮಾಡೋದು ಅಂತ ಹೇಳಿ, ದೊಡ್ಡ ಬೆಳೆ ಯಾವೂ ಇಲ್ಲ, ನಮ್ಮ ಬರೀ ಮಳೆ ಆಸರಿ ಇರ್ತದ ನಮ್ಮ ಬೆಳೆ ರೀ. ಮತ್ತು ನೀರಾವರಿನ ಮಾಡಿದ್ರೆ ಮಾತ್ರ ಸಾಧ್ಯ, ದ್ರಾಕ್ಷಿ ಆಗಲಿ ಇವು ಆಗಲಿ ಮಾಡಿದ್ರೇ ಆ ನೀರು ಸತತತ್ರೆ. ಈಗ ನಾವೇನು ಮಾಡ್ತೀವ್ರಿ, ಗೊಂಜಾಳ ಆದ್ರೂ ಜೂನ್ ಜುಲೈದಾಗ ಹಾಕಿರ್ತೀವಿ ನಾವು, ಅವೆಲ್ಲ ಮಳೆಗಾಲ ಒಂದು 2-3 ಮಳೆ ಆಗೋದಕ್ಕೆ ಲಾಸ್ಟ್ ಒಂದು ಟೈಮ್ ನೀರು ಹಾಕೋದಕ್ಕೆ ಗೊಂಜಾಳ ಕಡೆಗೆ ಆಗಿಬಿಡ್ತಾವ್ರಿ. ಒಮ್ಮೆ ಮಳೆಗಾಲದಾಗ ಕಡೆಗೆ ಆಗಿಬಿಡ್ತಾವ್ರಿ. ಒಮ್ಮೆ ಏನಾಗ್ತಾವ್ರಿ, ಹೇಳಿದ್ರೆ ದಾಂಡಿಗೆ ಬಂದ ನೀರು ಆಗಲಿಲ್ಲ ಅಂದ್ರೆ ದಾಂಡಿಗೆ ಬಂದಾಗ ಮಾಡಲಾಯ್ತು ಅಂದ್ರೆ ಒಂದು ನೀರು ಬಾಯಿ ನಿಂತು ಹೋಗಕ್ಕೆ ಸಾಧ್ಯತೆ. ಮತ್ತು ಕೃಷಿ ಹೊಂಡ ಮಾಡಿದ ಮೇಲೆ ಸುಮ್ಮನೆ ಈಗ ಏನು ನಾವು ಮಾಡಿಲ್ಲ, ದ್ರಾಕ್ಷಿ ಹೆಚ್ಚಿದ ಮೇಲೆ ನಾವು ಕೃಷಿ ಹೊಂಡ ಮಾಡ್ತೀವಿ ರೀ. ನಾ ಏನು ಅರ್ಜಿ ಹಾಕಿಲ್ರಿ, ಹಾಕೋದೈತೆ ರೀ. ಮಾದೇವರ ಇಷ್ಟೆಲ್ಲ ಸವಾಲುಗಳ ನಡುವೆ 3 ಜಮೀನಿನೊಳಗೆ ಒಂದು ಸರಾಸರಿ ಇಳುವರಿ ಆದಾಯ ಎಷ್ಟು ಬರ್ತದೆ ನಿಮಗೆ? ನಾ 2 ತೊಗರಿ ಹಾಕಿದಾಗ ರೀ ಸರ, ನಮ್ಮದು 40,000 ಆಗೇದ್ರಿ ಸರ. ದಾರಿಣಿ ಹೆಚ್ಚು ತೊಗರಿ ಇದ್ರಿ, ದಾರಿಣಿ ಹೋಗ್ತದೆ ಹಚ್ಚಿ ಮೊದಲೇ ಸಲ ಹಾಕಿದಾಗ ಸೊಸೈಟಿ ಅವ್ರು 6,100 ಹಂಗೆ ತುಂಬಿರ್ರಿ. ನಮ್ಮದು ಎಟ್ ಲೀಸ್ಟ್ ಅನ್ಕತ್ತ 1.5 ಎಕರೆ 3.5 ಅನ್ಕತ್ತ ನೀವು ಕೂತೈತ್ರಿ, 3 ಕೂತೈತ್ರಿ. ನಾವು 2 ಎಕರೆ ಜೋಳ ಒಂದು ಸ್ವಲ್ಪ ಹಾಕಿರ್ತೀವಿ, ಗೋಧಿ ಹಾಕಿರ್ತೀವಿ, ಅವ್ರು ಮನೆಗೆ ಆಗಿಬಿಡ್ತಾವ್ರಿ. ವರ್ಷ ತಕ ಜೋಳ ಗೋಧಿ ನಾವೇನು ಹೊರಕೊಂಡು ತೊಗೊಳೋದಾಗೋದಿಲ್ಲ, ತೊಗರಿ ತೆಗೆದು ನಾವೇನು ರೊಕ್ಕ ಬಂದಿರ್ತಾವಲ್ಲ, ಇವು ಮನೆ ಖರ್ಚಿಗೆ ನಾವು ಇಟ್ಟಿರ್ತೀವಿ ರೀ. ವಾರ ವಾರ ಜೋಳ ಗೋಧಿ ಅನ್ಕೊಂಡು ಕೊಂಡು ತೊಗೊಳೋದಲ್ರೆ, ಕಡ್ಲಿನ ಕೊಂಡು ತೊಗೊಳೋದಲ್ರೆ, ಏನು ತೊಗೊಳೋದಂದ್ರೆ ಎಣ್ಣೆ ಕಿರಾಣಿ ಇದು ಏನು ಇರ್ತೈತಲ್ಲ ಅದು ಮಾಡ್ಕೊತ ಹೋಗಿಬಿಡ್ತಾರೆ. ಈ ತೊಗರಿ ತೆಗೆನ ಮಾತಾಡಿ ಗೊಂಜಾಳ ಹಾಕಿರ್ತೀವ್ರೆ. ಮತ್ತು ತೊಗರಿ ಮಿಸ್ರು ಬೆಳೆದಾಗ ನಾವು ಮನಸ್ಸಲ್ಲ ಸೋಯಾಬೀನ್ ಹಾಕಿದ್ದೀವಿ ರೀ, ಮಿಸ್ರು ಬೆಳೆ ಸೋಯಾಬೀನ್ ಹಾಕಿದ್ದೀವಿ ರೀ, ಅರ್ಧ ಹೆಸರು ಹಾಕಿದ್ದೀವಿ ರೀ. ಹೆಸರಕ್ಕೆ ಅದು ನಮಗೆ ಅದು ಇಳುವರಿ, ಸೋಯಾಬೀನ್ದು ಇಳುವರಿ ಬಂತ, ಅದು ಒಂದು 12,000 ರೂಪಾಯಿ ಬಂದಿತ್ತು ರೀ. ಇದೊಂದು 40, ಅದೊಂದು 50 ಆತು ರೀ. ಹೆಸರು ಅನ್ಕತ್ತಕ್ಕ ನಾವೇನು ಕೊಟ್ಟೇ ಇಲ್ಲ ಮನೆಯಾಗ ಹಂಗದವ್ ರೀ. ಮತ್ತು ಸಸರ ನಾವು ಒಂದಿಟ್ಟ 3 ಎಕರೆದಾಗ ನಾವು ಸಣ್ಣ ಬಡ ಕುಟುಂಬ ತರಲ್ಲ ಆರ್ಲಿ ಹಾಕದಾಗ ಐತೆ ರೀ. ಅಂದ್ರೆ ಒಂದು ಇಷ್ಟೇ ಜಮೀನ್ ಇದ್ರೂ ಸಹಿತ ಸಂತೃಪ್ತವಾದ ಒಂದು ಜೀವನವನ್ನ ನಡೆಸಬಹುದು ಅಂತ ನಿಮಗೆ ಅನಿಸ್ತದ? ನಡೆಸಬಹುದು, ಏನು ಇದೇನಿಲ್ಲ ಸರ್, ನಡೀತೈತಿ ರೀ, ಆರಾಮ್ ಸರಿ ನಡೀತೈತಿ. ನಾವು ಇಬ್ಬರೇ ಮಾಡ್ತೀವಿ ರೀ ಸರ್, ನಮ್ಮ ಗಂಡ ಹೆಂಡತಿ ಕುಡಿಸಿ ಒಕ್ಕಲ್ತನ ಕಸ 3 ಎಕರೆ ನಾವು ಇಬ್ಬರೇ ತೆಗೆದಿದ್ವಿ ರೀ. ಆ ಸತ್ಯ ಒಳಗೆ ಮೆಚ್ಚಿಲ್ಲ, ಗೋಧಿ ಅದಾದ್ರೆ ಗೋಧಿ ಹಾಕಿರೋ ಸತ್ಯ ನಾವು ಇಬ್ಬರೇ ತೆಗೆದು ಬಿಟ್ಟಿದ್ವಿ ರೀ. ನಾವು ಒಕ್ಕಲ್ತನದ ಒಂದು ನೀವು ಸೈಕಲ್ದು ಒಂದು ಇದನ್ನ ಇರ್ತತ್ತಲ್ಲ, ಅದನ್ನ ಜಗ್ಗಿ ಇದನ್ನ ಮಾಡಿ ನಡು ನಡು ಇದ್ದಿದ್ದು ಕಸ ಎಲ್ಲ ತೆಗೆದು ಹೋಗಿದ್ ಬಿಟ್ಟಿದ್ವಿ ರೀ. ಹಾಂ, ಅದನ್ನು ಮಾಡಿದ್ವಿ ರೀ. ಹೆಚ್ಚು ಕೃಷಿ ಇದರಿಂದ ಅವತ್ತೂರ್ನ ಸ್ವಲ್ಪ ತೊಗೊಂಡಿದ್ವಿ ರೀ ಉಪಯೋಗ. ಅಂದ್ರೆ ಶ್ರಮ ನಿಮ್ಮದೇ, ಕೆಲಸ ನಿಮ್ಮದೇ, ಎಷ್ಟು ಸಾಧ್ಯ ಅಷ್ಟು ಖರ್ಚು ಕಡಿಮೆ ಮಾಡ್ತಾ ಇದ್ರಿ. ಎಷ್ಟು ನೀವು ಖರ್ಚು ಮಾಡ್ತೀರಿ 3 ಎಕರೆ ಜಮೀನ್ದೊಳಗೆ? ಖರ್ಚು ಎಷ್ಟಾಗ್ತದೆ ನಿಮ್ಮದು? ನಮ್ದೇನು ಬೀಜ ಗೊಬ್ಬರ ಅದು ಇಷ್ಟು ಅದು ಖರ್ಚು, ಉಳಿದೇನು ಇಲ್ರಿ. ಅಂದಾಜು ಒಂದು 5,000 ರೂಪಾಯಿ ಒಂದು ಇಟ್ಟರಿ. ಒಂದು ಏನು ಮಾಡ್ತೀವಿ ಸರ, ಈ ಸಾರ್ವಜನಿಕ ಮಟ್ಟಕ್ಕೆ ಮಾಡಿರ್ತೀವ್ರಲ್ಲ ಪೊಟ್ಯಾಸಿಯ ಗೊಬ್ಬರ, ಅದೊಂದು 26 ಕಿಲೋ, ಅದೊಂದು 26 ಕಿಲೋ ಅಂದರೆ ಟೋಟಲ್ 1 ಕ್ವಿಂಟಲ್ ತೊಗೊಂಡಿರ್ತೀವಿ ರೀ. ಅದನ್ನು ಕ್ವಿಂಟಲ್ಗೆ ಒಂದು 1,300-1,400 ರೂಪಾಯಿ ಹೋಗ್ತತ್ರೆ. ಗೊಬ್ಬರ ಒಂದು ಚೀಲ ತೊಗೊಂಡು ಸುತ್ತ ಒಮ್ಮೆ ಹಾಕೋದಿಲ್ರಿ. ಅದನ್ನು ಎಣ್ಣೆ ಇದಕ್ಕೆ ಒಂದು ಸ್ವಲ್ಪ ಇದು ಮಾಡಿಸಲಾಗಿ ಇಟ್ಟಿರ್ತೀವಿ ರೀ. ಇಷ್ಟ ಏನು ಮಾಡಿರೋ ಸತ್ಯವಾಗಿ ನಾವು ಭಾಳ ಒಂದು ಮಿನಿಮಮ್ ಇದ್ರಾಗ ಹೊಂಟಿರ್ತೀವಿ. ನಾವೇನು ಭಾಳ ಖರ್ಚು ಮಾಡಿದ್ರು ಸರ್, ಅಂದರೆ ಯಾಕೆ ಖರ್ಚು ಕಡಿಮೆ ಅದ ರೀ? ನಾವು ಬೀಜ ಬಿತ್ತಕ್ಕಿಂತ ಮೊದಲು ನಾವು ಏನು ಮಾಡಿರ್ತೀವಿ ಸರ, ಕಟ್ಟಿಗೆ ಗೊಬ್ಬರ ಏನು ನಾವು ಏನು ಮಾಡಿರ್ತೀವಲ್ಲ ನಮ್ಮ ಸ್ವಂತ ಗೊಬ್ಬರ, ಅದನ್ನು ಒಂದು ನಾವು ಮಾಡಿರ್ತೀವಿ ರೀ. ಸ್ಪ್ರೇ ಒಂದು ಎಲ್ಲ ಮಾಡಿ ರೋಟರ್ ಒಳದೆಲ್ಲ ಇದು ಮಾಡಿರ್ತೀವಿ ರೀ. ಅದು ನಮಗೆ ಅನುಕೂಲ ಆಗಿಬಿಡ್ತೈತೆ ರೀ. ಅದೇನು ಹೇಳ್ರಿ ಒಂದು ಸ್ವಲ್ಪ? ನಾವು ತಿಪ್ಪಿ ಇದನ್ನು ಮಾಡಿರ್ತೀವಿ ಸರ್, ಗೊಂಜಾಳದ ಕಡದ ತೆಗ್ನಾಗ ಹೋಗದ, 2 ಗಾಡಿ ಹಾಳು ಮಣ್ಣು ಹೋಗದ, ಸಿಗಲಿಲ್ಲ ಅಂದ್ರೆ ಕಡಿಕೆ ಒಂದು ಸೂಪರ್ ಫಾಸ್ಫೇಟ್ ಅದನ್ನು ಪುಡಿ ಒಗದ ನೀರು ಬಿಡ್ತೀವಿ ರೀ. ಅದು ಒಟ್ಟು ಗೊಬ್ಬರ ಆಗ್ತತ್ತೆ, ಮಿಕ್ಸ್ ಮಾಡಿ ಒಗದು ಬಿಡ್ತೀವಿ ನಾವು ಹೊಲ್ದಾಗ. ಮೊದಲು ನಾವು ಬೀಜ ಬಿತ್ತಕ್ಕಿಂತ 15 ದಿವಸ ಮುಂಚಿತವಾಗಿ ನಾವೆಲ್ಲ ಒಗದು ಬಿಟ್ಟಿರ್ತೀವಿ ರೀ. ಅದು ಒಗದ ಮೇಲೆ ಅದಕ್ಕೆ ಈ ನಮ್ಮ ಈ ಗೊಬ್ಬರಕ್ಕೆ ನಮ್ಮ ಬೀಜಕ್ಕೆ ಬೇಕಪ್ಪ ಆಗಿದೆ. ಮಾದೇವರ, ಈಗ ನೀವು ಹೇಳಿದ್ರಿ 3.25 ಕ್ವಿಂಟಲ್ ಅಂತೂ ಬಂದೇ ಬರ್ತದೆ ಎಕರೆಗೆ ಅಂತ ತೊಗರಿ. ಇನ್ನೂ ಹೆಚ್ಚು ಮಾಡಿ ನಿಮ್ಮ ಇಳುವರಿಯನ್ನು ಹೆಚ್ಚು ಮಾಡಿಕೊಂಡು, ಸುಧಾರಣೆ ಮಾಡಿಕೊಂಡು, ತಂತ್ರಜ್ಞಾನ ಅಳವಡಿಸಿಕೊಂಡು ನಿಮ್ಮ ಒಂದು ಲಾಭದ ಅಂಶವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ನಿಮಗೆ ಸಾಧ್ಯ ಅದ. ಇದ್ರ ಬಗ್ಗೆ ನೀವು ವಿಚಾರ ಮಾಡಿ ಮುಂದೆ ಹೌದಪ್ಪ ನಾವು ವಿಜ್ಞಾನಿಗಳನ್ನು ಭೇಟಿ ಆಗಬೇಕು, ಅವ್ರನ್ನ ಸಂಪರ್ಕದೊಳಗೆ ಇಟ್ಕೊಳ್ಬೇಕು, ಆಮೇಲೆ ನಾವು ಒಳ್ಳೆ ಕೃಷಿಯನ್ನು ಮಾಡಿ ಇನ್ನೂ ಹೆಚ್ಚಿನ ಆದಾಯವನ್ನು ಗಳಿಸಬೇಕು ಅನ್ನುವಂಥದ್ದು ಏನಾದರೂ ವಿಚಾರ ಮಾಡಿಕೊಂಡ್ರಿ? ಆಯ್ತು ಸರ್. ಈಗ ನಾವು ಮೊನ್ನೆ ಗಂಗಾ ಕಲ್ಯಾಣ ಯೋಜನೆ ಒಳಗೆ ಏನು ಕರೆದಿದ್ರಿ, ಸ್ವಂತಕ್ಕೊಂದು ಬೋರ್ ಹಾಕ್ಬೇಕು ಅನ್ನೋದಾದ್ರೆ ಅದು ಮರಾಟ ಇದಕ್ಕೆ ಇಲ್ಲಂದ್ರಿ ಮನೆ ಸಲ, ಇನ್ನು ಮುಂದೆ ಬಂದಾಗ ಹಾಕ್ತೀವಿ ರೀ. ಹಾಕ್ಲಿಕ್ಕೆ ಸತ ನಾವು 1 ಎಕರೆ ದ್ರಾಕ್ಷಿ ಹಸು ಮಾಡೋದು. ಇದ್ರ ಮೇಲೆ ನಮ್ದು ಉಪಜೀವನ ಅಟ್ಟಗಟ್ಟ ಹಾಕೋತ ಹೋಗೋದು ರೀ. ನಾವು ಸ್ಟಾಕ್ ಮಾಡಿ ಇಡ್ತೀವಪ್ಪ, ನಮ್ಮ ರೈತರ ಬದುಕು ನಾಳೆ ವಯಸ್ಸಾದ ಮೇಲೆ ನಮ್ಮದು ಇದು ಹೆಂಗೆ ಅನ್ನಂಗಿರಲಿಲ್ಲ. ಇದ್ರ ಮೇಲೆ ಏನು ದಾಡಿ ಕಾಣೋದಲ್ಲ ರೀ. ನಾವು ಯಾವ್ದಾರು ಒಂದು ದೊಡ್ಡ ಬೆಳೆ ಮಾಡ್ತೀವಿ ರೀ. ನಾವು ದ್ರಾಕ್ಷಿ ನಾನು ಒಂದು ಪಟ್ಟಾಗ 2 ಎಕರೆ ದ್ರಾಕ್ಷಿ ಹಚ್ಬೇಕತ್ತನ ರೀ. ಅಟ್ಲೀಸ್ಟ್ 1 ಎಕರೆ ಹಾಕೋದು ಹಚ್ತಾನೆ ರೀ. ಕೃಷಿ ಹೊಂಡ ಒಂದು ಮಾಡ್ಕೋತಾನೆ ರೀ. ಇಲ್ಲದ ಕೆಲವೊಂದು ದಿವ್ಸದಾಗ ಹಾಳು ಇರ್ತೈತಿ ರೀ, ಒಂದು 15-20 ದಿವಸ. ಮತ್ತು ಹಳ್ಳಿ ನಮ್ಮ ಮಾಯ ಒಂದು ಐತ್ರಲ್ಲ ಸಾಮೂಹಿಕದಾಗ, ಅದರ ನೀರು ಒಂದು ಸ್ವಲ್ಪ ಕೃಷಿ ಹೊಂಡದಾಗ ತುಂಬಿದ್ವಿ ಹೊತ್ತಿಳ್ರಿ. ಅದು ದ್ರಾಕ್ಷಿಗೆ ಅದಕ್ಕೆ ಒಂದು ಸ್ವಲ್ಪ ಮೇಕಪ್ ಆಗ್ತೈತಿ ರೀ. ಅದು ಡ್ರಿಪ್ ನಾವು ಏನು ಡ್ರಿಪ್ ಮಾಡಿದ್ವಿ ಹೊತ್ತಿಳ್ರಿ, ಡ್ರಿಪ್ಪಿನ ನೀರಿಗೆ 1 ಎಕರೆ ಕನಕತ್ತ ಆರಾಮ್ ಸೇರಿ ಇರ್ತೈತಿ ರೀ. ನಾವು ಅದನ್ನು ದೊಡ್ಡ ಬೆಳೆ ಮುಂದಿನ ಮಾಡೋದು ಅದನ್ನು ಈಗಂತ ಇಟ್ಟ್ರ ಮೇಲೆ ನಾವು ನಡೆದತ್ತರೆ ಸುಮ್ಮ ಒಣ ಬೇಸಾಯ ನಾವು ಹೆಚ್ಚು ರೀ. ಇದ್ರ ಮೇಲೆ ನಾವು ಇದನ್ನು ಆಗೋದಿಲ್ಲ ಸರ್, ಇದ್ರ ಮೇಲೆ ತೊಂದರೆ ಇರೋದ್ರಿ ಸರ್. ಇದು ಒಳ್ಳೇದು. ಮಹಾದೇವರ, ಯಾರಾದರೂ ನಿಮ್ಮ ಜೊತೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? 9663674648. ಆತ್ಮೀಯರೇ, ಮಹಾದೇವ್ ಚವಾಣ್ ಅವರು ತಮ್ಮ ನಂಬರನ್ನು ಹೇಳಿದ್ದಾರೆ, ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 9663674648 ಈ ನಂಬರನ್ನು ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡ್ಬೋದು. ಒಳ್ಳೇದು ಮಹಾದೇವ್ ಖಂಡು ಚವಾಣ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರ ಜೊತೆಗೆ ತಾವು ತಮ್ಮ ಕಷ್ಟ ನಷ್ಟಗಳ ಬಗ್ಗೆ ಮತ್ತು ಮುಂದಿನ ಕನಸುಗಳ ಬಗ್ಗೆ ಹೇಳಿಕೊಂಡಿದ್ದೀರಿ, ವಿಚಾರ ವಿನಿಮಯ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ತಮ್ಮ ಕೃಷಿ ಸುಧಾರಣೆಯಾಗಿ ಒಳ್ಳೆ ಒಂದು ಇಳುವರಿ ಆಗಲಿ ಅಥವಾ ಒಂದು ಒಳ್ಳೆ ಒಂದು ಲಾಭ ಬರುವಂತಹ ಒಂದು ವ್ಯವಸ್ಥೆ ಆಗಲಿ ಅಂಥೇಳಿ ನಾವು ಹಾರೈಸ್ತೀವಿ. ಇಲ್ಲಿ ತನಕ ತಾವು ತಮ್ಮ ಮಾತುಗಳನ್ನು ಮನವಿಚಿ ಆಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಬಾಬುಜಿಗೆ ಆಗರ್ತಿದೆ. ಬೇಟಾ ಇನ್ಸಾನ್ ಕಾ ನೇಚರ್ ಸಿಗ್ನೇಚರ್ ಓ ಘರ್ ಬಾರ್ ಬಾರ್ ಬದಲತೆ ನಹೀ. ಉನ್ಸೆ ಮಿಲಿ ಸೀಖ್ ಕೆ ಕಾರಣ ಆಜ್ ಮೇ ಪೂರಿ ಜಾನ್ ಲಗಾ ರಹಾ ಹೂಂ ಅಪ್ನೆ ಘರ್ ಕೋ ಬನಾನೆ ಮೇ, ಕ್ಯೂಂಕಿ ಘರ್ ಜಿಂದಗಿ ಮೇ ಸಿರ್ಫ್ ಏಕ್ ಹೀ ಬಾರ್ ಬನ್ತಾ ಹೈ. ಇಸಿಲಿಯೇ ಸಿಮೆಂಟ್ ಭೀ ಚುನಾ ತೋ ಸಿರ್ಫ್ ದೇಶ್ ಕಾ ನಂಬರ್ ಏಕ್ ಅಲ್ಟ್ರಾಟೆಕ್. ಘರ್ ಏಕ್ ಮೌಕಾ ಏಕ್, ಇಸಿಲಿಯೇ ಸಿಮೆಂಟ್ ಭೀ ದೇಶ್ ಕಾ ನಂಬರ್ ಏಕ್ ಅಲ್ಟ್ರಾಟೆಕ್. ಆ ಮರ್ಮ ಪಾವನ ಹೊತ್ತಿಗೆ ತಾಲೂಕ ಬಾಳಿಗೇರಿ ಸ್ಥಳಕ್ಕ ಮುದ್ರಿಯ ಬರೆಯುವ ದಿನ ದಿನಕ ಕವಿ ಅಪ್ಪಣ ಕರುವ ಮುಗಿದುವ ಕವಿ ಅಪ್ಪಣ ಕರುವ ಮುಗಿದು ಎರಗಿಲ ಗುರು ಚರಣಕ ಕೋಳಿ ಕೂಗಿ ತಕ್ಕ ನಂದನ ಮನಕ ಅಪ್ಪಣ್ಣ ಬಂದು ಅಕ್ಕ ಮಾದೇವಿ ನೀನು